ಚಂಡಮಾರುತದ ಸಮಯದಲ್ಲಿ ಗಾಳಿಯ ವೇಗ ಹೆಚ್ಚಾಗಿರುತ್ತದೆ. ಇದರಿಂದ ಸಾಧಾರಣ ವಸ್ತುಗಳು ಕೂಡ ಅಪಾಯಕಾರಿಯಾಗಬಲ್ಲದು. ನಿಮ್ಮ ಸುತ್ತಮುತ್ತಲು ಯಾವುದೇ ರೀತಿಯ ಹರಿತವಾದ ವಸ್ತುಗಳು ಮತ್ತು ಮುರಿದು ಹೋದ ಮರದ ಕೊಂಬೆಗಳು, ವಿದ್ಯುತ್ ಲೈನ್, ಕಂಬ ಮುಂತಾದವುಗಳನ್ನು ತೆರೆದು ಇಡಬೇಡಿ. ಜೊತೆಗೆ ಶಿಥಿಲಗೊಂಡ ಮನೆ ಕೂಡ ನಿಮಗೆ ಮಾರಣಾಂತಿಕವಾಗಬಹುದು. ನಿಮ್ಮ ಮನೆಗೆ ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ಅವುಗಳನ್ನು ಸುರಕ್ಷಿತವನ್ನಾಗಿಸಿ. ಕತ್ತರಿಸಿದ ವಿದ್ಯುತ್ನ ವೈರ್ಗಳು, ಗ್ಯಾಸ್ ಹಾಗೂ ನೀರಿನ ಫಿಟ್ಟಿಂಗ್ಗಳಲ್ಲಿ ಇರಬಹುದಾದ ಸೋರಿಕೆಯನ್ನು ಗಮನಿಸಿ. ಇವುಗಳ ನಿರ್ವಹಣೆ ಮತ್ತು ರಿಪೇರಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿ. ನಿಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬೆಟ್ಟ ಬಿಟ್ಟಿಳಿಯುತ್ತ ಬಂದಾಳೆ ಚಾಮುಂಡಿ, ಉಟ್ಟಿರೋ ಲಂಗ ಹುಲಿ ಚರುಮ, ಉಟ್ಟಿರೋ ಲಂಗ ಹುಲಿ ಚರುಮ ಚಾಮುಂಡಿ, ಬೆಟ್ಟ ಬಿಟ್ಟಿಳಿಯೋ ಸಡಗಾರ. ಓ ಬಾಪ, ಅದೇನವ ಅಷ್ಟೊಂದು ಇಂಪಾಗ ಆಡ್ತಾ ಇದೆಯಲ್ಲ, ಒಳ್ಳೆ ಮೊಗ್ಲೆಲ್ಲ ಇದ್ದಿದ್ದ ಏನ್ ಕಾಣಿಸ್ತದೆ ಕಮಲಕ್ಕ? ಏ, ಮೊನ್ನೆ ತಾನೇ ದಸರಾ ಮುಗಿತಲ್ಲ, ದಸರಾ ನೋಡಕ್ ಹೋಗಿದ್ವಲ್ಲ ಚಂದ್ರಣ್ಣ, ಇನ್ನು ಅದೇ ಗುಂಗ್ನಲ್ಲಿದ್ನ ಹಂಗೆ ಒಸಿ. ಇಲ್ಲಿ ನೋಡಿ, ಇಲ್ಲಿ ಏನ್ ಅರಿತಾವ್ನಿ ಅಂತ. ಅದೇನೋ ಹಬ್ಬಕ್ಕೆ ಅಂತ ಅನ್ಕೊಂಡು ಹಬ್ಬ ಆದ್ಮೇಲೂ ಅದೇನೋ ಮೆಹಂದಿ ಅರ್ದಂಗ ಅರಿತಾ ಇದಲ್ಲವ, ಅದೇನಾದ್ರು ಮೆಹಂದಿ ಅಂತ ಕೈಗ ಹಾಕೊಂಬಿಟ್ಯ? ಮತ್ತೆ ಇನ್ನೆಲ್ಗ ಕಳದವ ಅದ? ಅದು ಗಿಡಕ್ ಹಾಕಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಸೇರ್ಸ್ಬಿಟ್ಟು ಅರಿತಾ ಇದೀನಿ. ಏನಾದ್ರು ತಿಂದಿಯಾ? ಅಯ್ಯೋ, ತಿನ್ನಕ್ ಆದದವ ಅದ? ಅದೇನ ಗಿಡಕ್ ಅಂತಂದೆ, ನಾನ್ ಹೊಟ್ಟೆಗ್ ಹಾಕೊಂಡ್ರೆ ಏನು ಪಟಕನ್ ಪ್ರಾಣ ಹೋಗ್ಬಿಟ್ರೆ? ಪ್ರಾಣ ಹೋಗಕ್ಕಿಲ್ಲ, ಹೊಟ್ಟೆಲಿರೋ ಹುಳ ಎಲ್ಲ ಸಾಯ್ತಾವ್ ಕಂಡ್ಬಿಡು. ಅಲ್ಲಕವ, ತಾಯಿ ಹುಳ ಅಂತ ಇರ್ತದಲ್ಲ, ಅದೇನಾರು ಅದಕ್ ತಲುಪ್ಬಿಟ್ರೆ ನಮ್ಗ್ ಒಟಕ್ ಅಂದೆ ಇನ್ನೇನಾದದು? ಅದ್ಯಾಕೆ ಬರೀ ಸಾಯೋ ಮಾತಾಡ್ತೀಯ? ಏನಾರು ಸ್ವಲ್ಪ ಶುಭವಾಗಿ ಮಾತಾಡು. ಹ್ಮ್ ಬಿಡು, ನನ್ ಜೊತೆಗೆ ನಮ್ ಹೇಮಣ್ಣು ಬಂದವನೆ. ಬಂದೇರಪ್ಪ, ಕೈ ತಳ್ಕೊಂಡ್ ಬರ್ತೀನಿ. ಅಲ್ಲ, ಕೈ ತೊಳ್ಕೊಂಡು ನಮಗ್ ಕೈ ತೊಳ್ಕೊಳಕ್ ಕೇಳ್ತಿಲ್ಲ ಕಮಲಕ್ಕ ಅಂದ್ರೆ ಕೈ ತೊಳ್ಕೊ ಬರ್ತೀನಿ ಅಂದ್ರೆ ಏನಿದು? ಕೈ ಎಲ್ಲ ಕಾರ ಕಣ್ಣಣ್ಣ, ಈಗ ಕೈ ತೊಳ್ಕೊ ಬನ್ನಿ, ಏನಾರು ಕೊಟ್ಟ ಅನ್ನಂಗಾಯ್ತು. ಏ, ಕೊಟ್ಟೆ ಅದಕ್ಕೇನಂತೆ? ಅಯ್ಯೋ, ನಮ್ ಯಮಣ್ಣನ ಕತೆ ಯಾಕೆ ಹೇಳಿ? ಕೊಟ್ಟಯಾ, ಉಣ್ಲಿಯಾ, ಏನ್ ಮಾಡಿದಯಿ, ಬೆಂತ ಇದೇ ಇವನ್ ಬಾಯಿ ಮಾತುಕವ? ಈ ಪಕ್ಷ ಇತ್ತಲ್ಲವ, ಈ ಪಕ್ಷದಲ್ಲಿ ಮನ್ ಮನೆಗ್ ಹೋಗ್ಬಿಟ್ಟು, ಅಂದ್ರೆ ಮನ್ ಮನೆಗೆ ಅಂದ್ರೆ ಹೋಗ್ಬಿಟ್ಟು ಒಟ್ಟ ಬಿರಿಯಂಗ್ ತಿನ್ಬಿಟ್ಟು ಗುಂಡಿ ಬಿಚ್ಚೋದಂಗ್ ಉಂಡ್ಕೊಂಡ್ಬಂದವ್ ನೋಡು. ಹೊಟ್ಟೆ ದಪ್ಪ ಆಗೋಯ್ತಲ್ಲ, ಏನ್ ಮಾಡೋದು ಚಂದ್ರಣ್ಣ? ಈ ಪಕ್ಷಕ್ಕೆ ಅಂತ ತಗೊಂಡಿದ್ ಶರ್ಟ್ ಇದು, ಆಗ ತಗೊಳ್ಳ ಸರಿಯಾಗಿತ್ತು, ಪಕ್ಷ ಮುಗಿಯೋಷ್ಟರಲ್ಲಿ ಹಿಂಗೆ ಗುಂಡಿ ಬಿಚ್ಕೊಳಂಗ ಆಗ್ಬಿಟ್ಟೈತೆ. ಪಕ್ಷದ ಊಟ ಇಲ್ವಲ್ಲ ಇರು ಕಮಲಕ್ಕ, ನೀನು ಯಮ್ಮಣ್ಣ ಇನ್ನೂ ಸರಿ ಶರ್ಟ್ ತಗೊಳಕ್ ಹೋಯ್ತಿಯಲ್ಲಪ್ಪ ನೀನು, ಈ ಯಾಣದ್ರ ಅಗಲ ಆಯ್ತದೆ, ಹಾಕಂಡ್ರ ಸರ್ ಹೋಯ್ತದೆ ಅಂತಿದ್ರೆ ಎಲಾಸ್ಟಿಕ್ಕು ಅಂತಾರಲ್ಲಪ್ಪ, ಆತರದ ಹಾಕಂಬಿಡು ನೀನು. ಅಯ್ಯೋ, ಈಗ ಹೋಗಿ ಜಮೀನಂಗ್ ನಿಂತ್ಕೊಂಡ್ರೆ ಇನ್ನು ಶರ್ಟ್ ಎಲ್ಲ ಇನ್ನೊಮ್ಮೆ ನಮ್ಗೆ ಪೂರ್ತಿ ದೊಗ್ಳೇನೆ ಆಯ್ತವೆ. ಈಗ ಅದ್ ಏನ್ ಕಮಲಕ್ಕ ಅರಿತಾದಲ್ಲ ಸ್ವಲ್ಪ, ಅದೇನಂತ ಹೊಸಿ ಕೇಳವ ನನ್ಗೆ ನಿಂತ್ಕೊಳಕ್ ಆಗದೆ ಅದಕ್ಕೆ ಹಿಂದಕ್ ಹೋಗಿದ್ ನಾನು. ಮೂಗ್ ಕೆಟ್ಟೋಗಿದ್ದಪ್ಪ, ಹೊಟ್ಟ ಕೆಟ್ಟೋಗದೇನೋ ಸರಿ, ಮೂಗು ಕೆಟ್ಟೋಗದಲ್ಲ ನಿನಗೆ. ಅದು ಬೆಳ್ಳುಳ್ಳಿ ವಾಸನೆ ಗಮ್ ಅಂತ ಇತ್ತಲ್ಲ, ಏನೋ ಮಸಾಲೆ ಅರಿತಿದೀನಿ ಅನ್ಕೊಂಡಿರ್ಬೇಕು. ಇರವ ನಮ್ ಸುಬ್ಬಣ್ಣು ಈ ಕಡೆ ಬತ್ತವ್ನೆ. ಓ ಸುಬ್ಬಣ್ಣ, ಬಪ್ಪ ಏಮಣ್ಣು ಕರ್ಕೊಂಡ್ ಬಂದೀನಿ, ಅದೇನ ಆ ಕಡೆ ಬಿರ್ಬಿರ್ನ ಹೋಯ್ತಾ ಇದ್ದ? ಅಲ್ಲಪ್ಪ ನೀನ್ ಬಂದಿರೋದೇನ ಸರಿ, ಇದೇನಿದು ಅಪರೂಪ ದರ್ಶನ? ಈ ಏಮಣ್ಣ ಎಲ್ಲೋಗಿದ್ದ ಇಷ್ಟು ವರ್ಷ? ಅಯ್ಯ ನೋಡು ಏಮಣ್ಣ, ಅವನ್ ಸುತ್ತು ದಪ್ಪ ಆಗ್ಬಿಟ್ಟಿಲ್ವಾ? ಓ ಅದಕ್ಕೆ ಹೋಗಿದ್ನ ದಪ್ಪ ದಪ್ಪ? ಅಲ್ಲ ಸುಬ್ಬಣ್ಣ, ಈಗ ಈ ಎಲ್ಲೋಗಿದ್ದ ಎಲ್ಲೋಗಿದ್ದ ಅಂದ್ರೆ ಏನ್ ಹೇಳಿದ್ರಪ್ಪ, ಈಗ ಮಾರ್ಲಾಮಿ ಹಬ್ಬದಲ್ಲಿ ಒಂದು ದಿನಕ್ಕೂ ಬಿಡಬಿರಕ್ಕಿಲ್ಲ, ಎಲ್ಲಾ ಊರಲ್ಲೂ ಒಂದೇ ಸರಿ ಹಬ್ಬ, ಎಲ್ಲಾ ಮನೆಯಲ್ಲೂ ಒಂದೇ ಸರಿ ಹಬ್ಬ, ಎಲ್ಗ್ ಹೋಗೋದು ಎಲ್ಗ್ ಬಿಡೋದು ಅನ್ನಾಗುತ್ತದೆ, ಮತ್ತೆ ನಾವು ಮಾಡ್ಬೇಕು. ಈಗ ಹೋಗ್ತದೆ ಊರ್ ಬಿಟ್ಟು ಹಿಂಗೆ ಊರ್ ಊರು ತಿರುಗ್ತಾ ಇರೋ, ಅಲ್ಲಿ ಇಲ್ಲಿ ತಿನ್ಕೊಂಡು ನಿನ್ ಜಮೀನಾಗೆ ಹುಳಗಳು ಕಾಯ್ಕೊಂಡಿರ್ತಾವೆ. ನಾನು ಅದನ್ನೇ ಹೇಳಕ್ ಹೇಳೋನಿಲ್ಲ ಕೇಳೋನಿಲ್ಲ, ತಿಂದಾಕೊಳವ ಅಂತ ಅವು ತಿಂದ. ಈಗ ನಾನು ಅದನ್ನೇ ಹೇಳಕ್ ಬಂದೆ, ಈ ದಸರಾ ಅದು ಇದು ಪಕ್ಸ ಮಾರ್ಲಾಮಿ ಅನ್ಕೊಂಡು ಎಲ್ಲಾ ಕಡೆ ಹೋಗೋದು, ನಮ್ಮನೆ ಹಬ್ಬ ಮುಗಿಸೋಷ್ಟು ಜಮೀನ್ ಕಡೆಗೆ ಹೋಗಿ ನೋಡಕ್ ಆಗ್ಲಿಲ್ವಾ? ಅವಕ್ಕೂ ಹಬ್ಬ ನಮ್ಗೆ. ಈಗ ನಮ್ಮ ಇದಕ್ಕೆ ಹಾಕಿದ್ ಮೆಣಸಿಕಾಯಿ ಗಿಡ ಹಾಕಿದ್ನ, ಹುಳ ಹತ್ಬಿಡವೆ. ನೋಡು ಸುಬ್ಬಣ್ಣ, ಇನ್ನೊಂದ್ ದಿವಸ ಹೇಳ್ಬಿಡ್ತೀನಿ ಆ ಗಿಡದ ಬಗ್ಗೆ ಹೇಳ. ಆಮೇಲೆ ಈ ನಮ್ ಏಮಣ್ಣ ಏನ್ ಮಾಡ್ದ, ಮೈಸೂರ್ ಪೇಟೆ ದಿಕ್ಕ ಹೋಗಿದ್ನಲ್ಲಪ್ಪ, ಈ ದೊಡ್ಡ ದೊಡ್ಡ ಸೋರೂಮ್ಗಳು ಅಂತ ಇರ್ತದಲ್ಲಪ್ಪ, ಏನ್ ಫಳ ಫಳ ಅಂತ ಹೊಳಿತಾರ ಗಾಡಿಗಳು ಸ್ಕೂಟರ್ಗಳು, ಅದಿರ್ತದಲ್ಲಪ್ಪ, ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ ಹೊಸ ಕುಟಿ ಕುಟಿ ತಗೊಂಡ್ಬಿಟ್ಟನೆ. ಕುಟಿ ಕುಟಿ ತಕೊಂಡ್ಬಿಟ್ಟಮ್ಮ, ಏನ್ ಖರ್ ಖರ್ ಮನೆಗೆ ಏನ ತಗ, ಏನ್ ಜುಮ್ಮನ್ ಹೋಯ್ತಾನೆ. ಪೂಜೆ ದಿನ ಬಾಳೆಕಂದು ಎಲ್ಲ ಕಟ್ಕೊಂಡು ಹೋಯ್ತಾ ಇದ್ದ. ಅಯ್ಯೋ ಅದ ಹೊಸದೇನಲ್ಲ ಕಂಕಮ್ಲಕ, ಅದು ನಾನ್ ತೊಳೆದಿ ಚೆನ್ನಾಗಿ ಎಲ್ಲ ನಿಲ್ಸಿದ್ನಲ್ಲ ನಿನ್ ಕಣ್ಗು ಹೊಸದಂಗ್ ಕಂಡದೆ. ನಾನು ಪ್ಯಾಟರ್ನ್ ಕೆಲಸ ಮಾಡೋನಾಗ ನಮ್ಮ ಆಫೀಸ್ ನಲ್ಲಿ ಯಾರೋ ಒಬ್ರು ಸಾಹೇಬ್ರು ನಂದೊಂದು ಸ್ಕೂಟರ್ ಅದೇ ತಗೊಂಡೋಗ್ ಒಂದ್ ಕೊಟ್ಟಿರ್ತಿಲ್ವಾ, ಅದೇ ಸ್ಕೂಟರ್ ಪೆಟ್ರೋಲ್ ಕಾಸಿಲ್ಲದೆ ಮನೆ ತಾವ್ ನಿಲ್ಸಿದ್ದೆ. ಅದು ದೊಡ್ಡ ಸ್ಕೂಟರ್ ಬೇರೆ, ಜಾಸ್ತಿ ಪೆಟ್ರೋಲ್ ಕುಡಿತದೆ. ಈಗ ಆಯ್ತು ಪೂಜೆ ಅಂತ ಚೆನ್ನಾಗಿ ತೊಳೆದು ಬೆಳೆದು ಒಂಚೂರು ಇದೆಲ್ಲ ಆಗಿರೋದಕ್ಕೆ ನಿಲ್ಸಿದ್ನಲ್ಲ, ನಿನ್ ಕಣ್ಗು ಹೊಸದಂಗ್ ಕಂಡದೆ. ನೀನು ಇದನ್ನ ಓಡ್ಸೋದಿಲ್ಲ ಕಣಪ್ಪ, ನಿಲ್ಸಕ್ಕೆ ಏನ್ ತಕೊಂಡಿರೋದು? ಓಡಿಸ್ತೇನೆ, ಅವಶ್ಯಕತೆ ಇದ್ರೆ ಓಡಿಸ್ಬೇಕು. ಈಗ ಅದೇನ ಗಾಡಿ ನಾವೆಲ್ಲ ನೋಡ್ತೀನಿ, ಇವನಂತೂ ಹಸಿ ಹೊಸದಾಗೆ ಕಾಣ್ತಾವ. ಪಕ್ಷ ಪಕ್ಷ ಪಕ್ಷದ ಎಫೆಕ್ಟ್ ಎಲ್ಲ ಊದ್ಕೊಂಡಿಲ್ವ ಸುಬ್ಬಣ್ಣ? ಈಗ ಏಮಣ್ಣ, ಈಗ ನಾನು ಒಂದು ವಿಷಯ ಹೇಳಲೇಬೇಕು. ಈಗ ನಿಮ್ಮಂತವ್ರೆಲ್ಲ ಏನ್ ಮಾಡ್ತೀರಿ ಅಂದ್ರೆ, ಹಿಂಗೆ 15 ದಿನ ಒಂದು ವಾರ ತಿಂಗಳು ಅಂತ ಹೋಗ್ಬಿಡ್ತೀರಿ, ಆಮೇಲೆ ಹಸಿ ಕೀಟ ರೋಗ ಬಂದಿದ್ರೆ ಚಂದ್ರಣ್ಣ ತಕ್ಷಣ ಪರಿಹಾರ ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಏನ್ ಮಾಡ್ಬೇಕಪ್ಪ? ಏನ್ ಔಷಧಿ ಅಂಗಡಿಗೆ ಹೋಗೋದು, ಅವನ್ಗೆ ಹೇಳದ್ ಹಿಂಗಾಗದ ಅಂತ, ಅವನ್ ಹಿಂಗಾಗದ ಹಂಗಾಗದ ಅಂತ ಕೇಳ್ತಾನೆ. ಅದು ತಂದ್ಬಿಡೋದು ಹೊಡೆದ್ಬಿಡೋದು. ಒಂದ್ಸಲ ಹಿಂಗೆ ಆಯ್ತು ಕಮಲಕ್ಕ, ಈಗ ಒಬ್ಬ ನಿಜವಾದ ಅನುಭವನೇ ಇದು, ಒಬ್ಬ ರೈತನೇ ಹೇಳಿದ್ ನನಗೆ. ಅವನು ಹೋಗೋನು ಹೋಗೋನು ಏನ್ ಮಾಡ್ದ, 2 ಔಷಧಿನ ಹೋಗಿ ಕೇಳ್ದ, ಒಂದು ಕಳೆನಾಶಕ ಇನ್ನೊಂದು ಕೀಟನಾಶಕ. ಅವನಿಗೆ ಒಂದ್ 2 ಔಷಧಿ ಬೇಕಿತ್ತು, ಕಳೆನಾಶಕನು ತಗೊಂಡೋದ ಕೀಟನಾಶಕನು ತಗೊಂಡೋದ. ಹಸಿ ತಗೊಳ್ಳುವಾಗ ಒಂದೇ ಅಂಗಡಿಲಿ ತಗೊಂಡ, ಆದರೆ ಅವನು ಹೇಳಿದ್ದ ಅಂಗಡಿ ಅವನು, ನೋಡಪ್ಪ ಈ ಬಲ್ಗೈನಾಗಿರೋದು, ಈ ಗುರುತಿರೋದು, ಈ ಬಣ್ಣ ಇರೋದು ಕಳೆನಾಶಕ, ಈ ಕಡೆ ಇರೋದು ಕೀಟನಾಶಕ. ಅವನೇ ಹೋಗಿ ಕೆಲಸ ಮಾಡಿ ಹೊಡೆದಿದ್ರೆ ಪರವಾಗಿರಲಿಲ್ಲ, ಅದನ್ನೊಬ್ಬ ಅವರ ಜಮೀನ್ ಹತ್ರ ಒಬ್ಬ ಆಳಿದ್ದ, ಅವನು ಕೊಟ್ಟ, ಏ ನೋಡಪ್ಪ ಈ ತಾಕಗೆಲ್ಲ ಇದನ್ನ ಹೊಡೆದ್ಬಿಡು, ಅಲ್ಲಿ ಇನ್ನೂ ಎಲ್ಲ ಬೆಳೆ ಹಾಕ್ಬೇಕು ಅಂತ, ಇನ್ನೊಂದು ತಾಕ ಇದನ್ನ ಹಾಕು, ಹಸಿ ಕೀಟ ರೋಗ ಎಲ್ಲ ಕಡಿಮೆ ಆಯ್ತದೆ, ತಂದಿವಿನಿ ಜೋಪಾನ ಹಿಂಗೆ ಹಿಂಗೆ ಹಾಕು ಅಂತಲ್ಲ. ಅಲ್ಲಿ ಅವನು ಎಲ್ಲ ಕಟ್ಟುನಿಟ್ಟಾಗೆ ಹೊಡೆದ, ಆದ್ರೆ ಏನ್ ಮಾಡ್ದ ಉಲ್ಟಾ ಹೊಡೆದ, ಅದು ಉಲ್ಟಾ ಹೊಡಿತು. ಬೆಳೆದಿರೋ ಬೆಳೆಗೆ ತಗೊಂಡು ಹೋಗ್ಬಿಟ್ಟು ಕಳೆ ನಾಶಕ, ಏನು ಬೆಳೆದಿರೋ ಖಾಲಿ ಜಮೀನಿಗೆ ಕೀಟನಾಶಕ. ನೋಡಪ್ಪ ಸುಬ್ಬಣ್ಣ, ನೀನ್ ಹೇಳ್ತಾ ಇದ್ದಾಗೆ ಒಂದ್ ಪಿಕ್ಚರ್ ನೆನಪಾಯ್ತದ ನನಗೆ, ಈ ಗುರು ಶಿಷ್ಯರಲ್ಲಿ ಈ ಒಳ್ಳೊಳ್ಳೆಯವ್ರು ಬರ್ತಾರೆ, ನೀನ್ ನೆನಪಾಗದೆ ಅಂತ ಹೇಳು, ಸುಣ್ಣ ಬಣ್ಣ ಹೊಡೆದ್ ನಿಲ್ಸು ಅಂತ. ಬೀಗರ್ ಮನೆಯವರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಸುಣ್ಣ ಬಣ್ಣ ಹೊಡೆದ್ ನಿಲ್ಸಪ್ಪ ಅಂತ ಹೇಳಿರ್ತಾರಲ್ಲ, ಏನ್ ಬಂದ್ ಬಂದ್ ಅವ್ರಿಗೆ ಏನ ಸುಣ್ಣವ ಬಳದು ಬಳದು ಬಳದು ನಿಲ್ಸಿರ್ತಾರಲ್ಲ, ಅದ್ ನೆನಪಾಯ್ತದೆ ನೋಡು. ಅಂದ್ರೆ ಹಾಳು ಮಾಡಿದ್ರೆ ಆಳು, ನಾನ್ ಮಾಡಿದ್ರೆ ಶ್ರೇಷ್ಠ ಅನ್ನೋ ಮಾತಿದಲ್ಲಪ್ಪ, ಅದನ್ನ ನಾವು ಮಾಡ್ಕೋಬೇಕು ನಮ್ ನಮ್ ಕೆಲ್ಸ. ಅಲ್ಲ ಅದಕ್ಕೆ ನಾನು ಹೇಳಿದೆ ಅಲ್ಲ ಕಣಪ್ಪ, ಇಲ್ಲಿಂದ ಕಾಸು ಕಟ್ಟು ತಗೊಂಡು ಹೋದ್ಮೇಲೆ ಏನ್ ಹೊಡಿತಾವನೆ ಏನು ಅಂತ ವಸಿ ನೀನ್ ಗಮನಿಸ್ಬೇಕಲ್ವಾ, ಎರಡೂ ಕಡೆ ನಷ್ಟ. ಹಬ್ಬದಲ್ಲಿ ಬಿಜಿ ಆಗ್ಬಿಟ್ಟಿದ, ಅದಕ್ಕೆ ನೀನ ಹೊಡಿ ಬಂತು ಕೊಟ್ಬೋಟ. ಈಗ ಎಷ್ಟೋ ಜನ ಮಾಡ್ತಾರೆ, ಒಂದು ಇಲ್ಲಿ 2-3 ತಪ್ಪುಗಳಾದವೆ. ಒಂದು ಬೆಳೆ ಇಂಥದ್ದು ಬತ್ತದೆ ವಾತಾವರಣ ಹಿಂಗದೆ ಕೀಟ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆಗಳಿದೆ ಅಂತ ನಮಗೊಂದು ಅಂದಾಜಿರಬೇಕು. ಅದಕ್ಕೆ ಒಂದು ಪೂರ್ವ ತಯಾರಿ ಬೇಕು. ಹೆಂಗೆ ಬಿತ್ತನೆ ಮತ್ತು ತಳಿಯೆಲ್ಲ ನೋಡಿ ನಾವು ಆಯ್ಕೆ ಮಾಡ್ತೀವೋ ಈ ಹಂಗಾಮ್ನಲ್ಲಿ ಈ ಥರದ್ದು ಕೀಟ ರೋಗ ಅಂತ ತಜ್ಞರು ಹೇಳ್ತಾ ಇರ್ತಾರೆ. ಬೇಕಾದ ಕಡೆ ಮಾಹಿತಿ ಬರ್ತಿರ್ತದೆ, ಆ್ಯಪ್ಗಳು ಬಂದವೆ. ಅದಕ್ಕೆ ಬೇಕಾದ ಪೂರ್ವ ತಯಾರಿ ಒಂದಿರಬೇಕು. ಅಂದರೆ ಈ ಬೆಳೆಗಿಂತದ್ದು ಬಂದರೆ ಏನು ಮಾಡಬೇಕು ಅಂತ ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಎರಡನೇದು ಆ ರೀತಿ ಒಂದು ಬಳಕೆ ಮಾಡೋದೇ ಆದರೆ ಆದಷ್ಟು ನಮ್ಮ ಪರಿಸರದಲ್ಲಿ ಏನದೆ ಅಂತ. ಅದಕ್ಕೆ ನೋಡು ಕಮಲಕ್ಕ, ಈ ಕಮಲಕ್ಕ ಏನು ನಾಳೆನೇ ಇದನ್ನ ಹಾಕ್ತಾಳೆ ಅನ್ಕೊಂಡಿದ್ಯಾ? ಸಿದ್ಧ ಮಾಡ್ಕೊಂಡು ಮಡಿಕೋತಾವಳೆ. ಎಲ್ಲಿಗೆ ಮಡಿಕೊಳ್ಳಪ್ಪ? ಹೌದು, ಎಂಟ ಪಾಕಿದ್ದಲ್ಲಿ ಮಡಿಕೊಳ್ಳೋದು. ಹೌದು, ಅದನ್ನ ಒಂದು ಈಗ ಕಾನ್ಸಂಟ್ರೇಟ್ ಮಾಡಿ ಮಡಿಕೊಳ್ಳೋದು. ಆಮೇಲೆ ಒಂದು ಪ್ರಮಾಣ ಇರ್ತದೆ, ಒಂದು ಮುಚ್ಚಲ ಒಂದ್ 5 ml ಆದ್ರೆ ಅದಕ್ಕೊಂದು 100 liter ನೀರು ಬಟ್ಟಿ ಇಳ್ಸೊಂದು ಮಾಡ್ಕೊಳ್ಳೋದು. ಬಟ್ಟಿ ಇಳಿಸಿ ಎಲ್ಲ ರೆಡಿ ಮಾಡಿ ಮಡಿಕೊಂಬಿಡೋದು. ನಮ್ ಕಮಲಕ್ಕ ಹೊಸ ಪಿಡ್ಜ ತಕೊಂಬಿಟ್ಟಾಳೆ, ಅದ್ರೊಳಗೆ ಇಟ್ಟಳ. ಅದೆಲ್ಲ ಫ್ರಿಡ್ಜ್ ಅಲ್ಲೆಲ್ಲ ಇಡಂಗಿಲ್ಲ ಕಣ್ಣ. ಮತ್ತೆ ಅದನ್ನ ಈಗ ಅರಿತೀವ್ನ, ಒಂದು ಪ್ಲಾಸ್ಟಿಕ್ ಡ್ರಮ್ ಹಾಕಿ ಒಂದ್ 10 ದಿನ ಇಟ್ಬಿಡ್ತೀನಿ. ದಿನ ಕೋಲಲ್ಲಿ ತಿರುಗಿಸ್ತೀನಿ, ಬರೀ 2 ಸತಿ ಬೆಳಗ್ಗೆ ಸಾಯಂಕಾಲ. ಆಮೇಲೆ ಅದನ್ನ ಒಂದ್ ಬಟ್ಟೆಲಿ ಹಾಕಿ ಸೋಸಿ ಇಟ್ಕೋತೀನಿ. ಆಮೇಲೆ ಒಂದು ಕತ್ರಷ್ಟು ನೀರ್ ಹಾಕು, ಗಿಡ ಕೊಡಿ. ಅಂದ್ರೆ ನಾವು ಔಷಧಿ ಅಂಗಡಿಗೆ ಯಾಕೆ ಹೋಗ್ಬೇಕು? ಅಲ್ಲ ಕಣಪ್ಪ, ಇನ್ನು ಯಾವ ರೋಗಕ್ಕೆ ಮಾಡವಳೆ, ಏನ್ ಮಾಡವಳೆ ಅದು ಗೊತ್ತೇ ಇಲ್ಲ. ನೀ ಬರೀ ವಾಸನೆ ಇಡ್ಕೊಂಡೆ ಇಸ್ಕೊಂಡ್ ಹೋಗವ ಅಂತೀಯಲ್ಲ, ಅವಳು ಯಾವ ಬೆಳಗ್ಗೆ ಅಂತ ಮಡಿಕೊಂಡವಳೆ ಅದು ಕೇಳು. ಅಲ್ಲ ಕಣಪ್ಪ, ಏಮಣ್ಣ ನೀನು ಬಂದಿದ್ದೆ ತಾನೆ ಪಟ್ಟಣದಲ್ಲಿ ಒಂದು ಕಾರ್ಯಾಗಾರ ನಡೀತಲ್ಲಪ್ಪ, ಸುರಕ್ಷಿತ ಕೀಟನಾಶಕ ಪೀಡನಾಶಕದ ಬಳಕೆ. ಸುಮ್ನೆ ನೀನು ಸಂಬಂಧ ಇಲ್ಲದಿರೋ ನೀವು ಮಾತಾಡ್ತಿದ್ರಲ್ಲ, ಏನ್ ಹೇಳೋರು ಹೊಸದಾಗಿ ಅಂತ ಕೇಳ್ತಾರೆ ಚಂದ್ರಣ್ಣ. ಕೇಳ್ತಾವಲ್ಲ ನಮ್ಮ ಯಮಣ ಬಹಳ ಬುದ್ಧಿವಂತ, ಮಾತಾಡೋರೆಲ್ಲ ಮಾತಾಡ್ಲಿ ಬಾಯಿಗೆ ಬಂದಂಗೆ. ನಾನೇನ್ ಹೇಳ್ಬೇಕು ಅದನ್ನ ಕೊನೆಯಲ್ಲಿ ಹೇಳವಣ್ಣ? ಅವನು ಕೊನೆಯಲ್ಲಿ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ ಅಂತ ಒಂದಿನ ಏನ್ ಮಾಡ್ದ ಹೇಳು? ಏನು ಹೇಳಲೇ ಇಲ್ಲ ಅದು, ಅವನು ಹೇಳಕ್ ಏನು ಉಳಿದೇ ಇಲ್ಲ ಅಂತ ಎದ್ದೋದ. ಅದೆಲ್ಲ ಕೊನೆಗೆ ಹೆಂಗ್ ಗೊತ್ತಾ ಏನು ಅಂತ ಕೇಳಿದ್ಕೆ ನಾನುವೆ ಅದೆಲ್ಲ ಸಸ್ಪೆನ್ಸ್ ಕಣೆ, ಹಂಗೆಲ್ಲ ಹೇಳ್ಬಾರ್ದು ಅಂದ್ಬಿಟ್ಟು. ಈಗ ನೀನ್ ಅವತ್ತು ಬಂದಿದ್ಯೋ ಇಲ್ವೋ? ಎಲ್ಲ ಬಂದಿದ್ದೆ ಚಂದ್ರ, ನನ್ಗಾದ್ರೆ ಒಂದ್ ಸ್ವಲ್ಪ ಹಾಡು ಗೀಡು ಹಾಡ್ಕೊಂಡು ಅದರಲ್ಲೇ ಕಾಲ ಕಂಡು ನನ್ಗಾದ್ರೆ ನಾನು ಹೊಲದಲ್ಲಿ ಒಂದಿಷ್ಟು ಮಾಡ್ತಾ ಇದ್ದಲ್ಲ, ಈಗ ನಾನು ಅದನ್ನೇ ಹೇಳಕ್ ಬಂದೆ. ನನ್ಗೆ ಈಗ ಹೇಳಪ್ಪ, ಈಗ ಅದೇನೋ ಎರಡ್ ತರ ಐತಂತಲ್ಲಪ್ಪ, ಪೂರ್ವ ಬರ್ಕೊಂಡು ಕನ್ನಡಕ ತಂದಿಲ್ಲ ಅನ್ಸ್ತದೆ. ಕಣ್ ಕಾಣದಿಲ್ವ ಕಾಣಿ? ಪಕ್ಷ ಪಕ್ಷದ ಪಕ್ಷ. ಓ, ಈಗ ವಯಸ್ಸಾಯ್ತಾ ಆಯ್ತಾ ನಮ್ಗೂ ಕಣ್ಣು ಸಿಯ ಮಂಜ್ ಆಯ್ತದೆ. ಬರ್ಕೊಂಡಾಗ ಸರಿಯಾಗಿ ಆತ್ರದ ಬರ್ಕೊಂಡ್ಬಿಟ್ಟಲ್ಲ ಚಂದ್ರಣ್ಣ. ಅದು ನನ್ನ ಹ್ಯಾಂಡ್ ರೈಟಿಂಗ್, ನನ್ ಬರವಣಿಗೆ ನಂಗೆ ಗೊತ್ತಾಯ್ತಲ್ಲ. ಗಜಿಬಿಜಿ ಬರ್ಕೊಂಡ್ಬಿಟ್ಟಿದ್ದೆ. ಹೇಳಪ್ಪ ನೀನು, ಇಲ್ಲ ಅಂದ್ರೆ ಇವನು ಆಕೆ ಏನೋ ಮಾಡಿ ಮಡಿಕೊಂಡವಳೆ ಅದನ್ನ ಎತ್ಕೊಂಡು ಹೋಗವ ಅಂತ ಇವನು ಶುರು ಮಾಡ್ತಾನೆ. ನಾನು ಆಮೇಲೆ ಹೇಳ್ತೀನಿ ಕಮಲಕ್ಕ ಏನ್ ಮಾಡಿದಳು ಅಂತ. ಫಸ್ಟ್ ಇದು ಹೇಳಪ್ಪ. ಅಲ್ಲ, ಏನ್ ಗೊತ್ತಾ, ಏನೇ ಯಾವ್ದೇ ಕೀಟ ಆದ್ರೂ ಕೂಡ ಅದು ಕೀಟವ ರೋಗ ಅಂದ್ರೆ ಹುಳುಗಳು ಕಾಣಿಸ್ಕೊತವೆ. ಹುಳುಗಳಿಗೆ ಹೊಡಿಬೇಕಾ ಇಲ್ಲಾದ್ರೆ ಬೇರೆ ತರದ ಕಣ್ಣು ಕಾಣಿಸ್ಕೊಳ್ಳೋದ್ರಿಂದ ಸೂಕ್ಷ್ಮಾಣು ಜೀವಿಯಿಂದ ರೋಗ ಹರಡ್ತವೆ. ಅದ ಅಂದ್ಬಿಟ್ಟು ಅದನ್ನ ತಿಳ್ಕೊಬೇಕು. ಈಗೇನಾಗ್ಬಿಟ್ಟೈತೆ ಅಂದ್ರೆ ನಮಗ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅನುಭವಸ್ಥರು ಇರ್ತಾರೆ, ಹೇಳ್ತಾರೆ. ಅದು ಗೊತ್ತಾಗಿಲ್ಲ ಅಂದ್ರೆ ಈಗ ಮೊಬೈಲ್ ನಲ್ಲಿ ಎಲ್ಲ ಸುಮಾರು ಈ ಆಪು ಗೀಪು ಅಂತೆಲ್ಲ ಬಂದ್ಬಿಟ್ಟವೆ. ಈಗ ನಾನು ಮೆಣಸಿಗೆ ಗಿಡಕ್ಕೆ ಅದೇ ಮಾಡ್ದೆ, ಅದು ಹುಳ ಹೊಟ್ಬಿಟ್ಟಿತ್ತು. ಹುಳಕ್ಕೆ ಏನ್ ಮಾಡ್ದೆ, ಅದು ಗಿಡದ್ದು ಯಾವ ತರ ತಿಂದದೆ ಏನು ಅಂದ್ಬಿಟ್ಟು 4 ಮೆಣಸಿಗೆ ಗಿಡದ ಫೋಟೋ ಹೊಡೆದೆ. ಫೋಟೋ ಹೊಡೆದ್ಬಿಟ್ಟು ಆಮೇಲೆ ಯಾವ ಉಳಿದ್ದು ಅಂದ್ಬಿಟ್ಟು ಅದೊಂದು ಫೋಟೋ ಹೊಡೆದೆ, ಅದನ್ನ ಕಳಿಸ್ದೆ. ಸುಮ್ನೆ ಅದು ಕೊಡ್ತದೆ ಯಾರಿಗೆ ಅಂತ ಅದೆಲ್ಲ ವಿಜ್ಞಾನಿಗಳು ನೋಡ್ತಿರ್ತಾರೆ ಅಲ್ಲಿ ಆಪ್ನ. ಯಾವ ರೈತರು ಏನಾಗವ್ರೆ ಏನ್ ಮಾಡ್ತಾವ್ರೆ ಅಂತ ಆ ವಿಜ್ಞಾನಿಗಳು ನೋಡಿ ಅದನ್ನ ನೋಡ್ಬಿಟ್ಟು ಅವ್ರು ತಕ್ಷಣ ನನಗೆ ಹಿಂದಕ್ಕೆ ಇಂತಿಂಥ ಔಷಧಿ ಹೊಡಿಬೇಕು ಅಂತ ಕಳಿಸ್ಬಿಟ್ರು ಚಂದ್ರಣ. ಅರ್ಧ ಗಂಟೆನು ಇಲ್ಲ, ಸ್ಟೇಟಸ್ ಹಾಕೊಂಡ್ಬಿಟ್ಟಿದ್ದೇನೋ ಅಂತ ಅನ್ಕೊಂಡ್ಬಿಟ್ಟು. ಶುಭೋದಯ ಅಂತ, ಶುಭೋದಯ ಅಂತ ಆಗ ಅದು ಬೆಳೆ ಚೆನ್ನಾಗ್ ಬರ್ತದಲ್ಲ ಆಗ ಹಾಕತ್ತೀನಿ. ಅದ ತಕ್ಷಣವೇ ಗಿಡ ನೋಡೋದು. ಅದು ಮೆಣಸಿಗೆ ಗಿಡ ಬೇರೆ, ಈ ಪಕ್ಕಕ್ಕೆ ಟೊಮೆಟೊ ಹಾಕಿದ್ದೀನ. ಇದಕ್ಕೆ ಇನ್ನು ರೋಗ ಹತ್ತಿಲ್ಲ ಆದ್ರೆ ಯಾವಾಗ ಬರ್ತದೋ ಅಂತ ಈಗ ಸುತ್ತಮುತ್ತ ಸ್ವಲ್ಪ ಶುರುವಾಗದೆ. ಅದಕ್ಕೆ ಯಾವ್ದು ಏನು ಅಂತ ನೋಡ್ತಾ ಇದ್ದೇನೆ. ಈಗ ಮೊದ್ಲು ಏಕದಮ್ ಒಂದೇ ಸರಿಗೆ ನಾನು ಔಷಧಿ ತಗೊಳಕ್ ಹೋಗಲ್ಲ. ಈಗ ಕಳಿಸಿದ ಇಡ್ಲಿ ಅಂತ ಇಟ್ಕೊಂಡಿದ್ದೇನೆ. ಅದಕ್ಕೆ ಮುಂಚೆ ಈಗ ಕಮಲಕ ಮಾಡ್ತಾ ಇತ್ತಲ್ಲ ಕಮಲಕ ಯಾವ್ದಾದ್ರು ಮೆಣಸಿಗೆ ಮೆಣಸಿನಕಾಯಿ ಎಲ್ಲ, ಈ ಮೆಣಸಿಗೆ ಗಿಡಕ್ಕೆ ಮೆಣಸಿಗೆ ಗಿಡ ಹೆಂಗ್ ಅರಿಯೋದು ಅಂತ ಗೊತ್ತಾಯ್ತಲ್ಲ. ಏ ಅಲ್ ಕಣ್ಣ, ಈಗ ಮೆಣಸಿನ ಗಿಡಕ್ಕೆ ಆ ಎಲೆ ಎಲ್ಲ ತಿಂತ ಬತ್ತದೆ ಅಲ್ವಾ? ಈಗ ಮೆಣಸಿನಕಾಯಿ ಅರದ್ರೆ ಗಾಡ್ ಜಾಸ್ತಿ. ಈಗ ನಿನ್ ಗಿಡದ ಹತ್ರಕ್ಕೆ ಹೋದ್ರೆ ಗಾಡ್ ಬಂದತ್ತ? ಇಲ್ಲ ಇಲ್ಲ ಇಲ್ಲ. ಹ್ಞೂ, ಅದನ್ನ ಅರಿಬೇಕು. ಬೇವಿನ ಸೊಪ್ಪು ಹಾಕಲ್ವಾ, ಅದು ಕಹಿ. ಬೆಳ್ಳುಳ್ಳಿ ಘಾಟು ಎಲ್ಲ ಸೇರ್ಕೋತದೆ ನೋಡು, ಯಾವಾಗ ಹೊಡಿತೀವಿ ಹುಳ ಎಲ್ಲ ಕಮ್ಮಿ ಆಯ್ತಾ ಬರ್ತದೆ. ಕಮ್ಮಿ ಅಂದ್ರೆ ಆ ಪ್ರದೇಶಕ್ಕೆ ಹುಳ ಬರಲ್ಲ, ಅವು ಕೆಲವು ಸಾಯೋದು ಇರ್ತದೆ, ಸಾಯದೇ ಇರೋದು ಇರ್ತದೆ. ಹೌದು, ಆಮೇಲೆ ಹೂವಿನ ಗಿಡಕ್ಕೂ ಹೊಡಿಬಹುದು. ಅಲ್ಲ ಹೌದು ಹೌದು, ಈಗ ಕೆಲವೊಂದು ಎಲ್ಲ ಏನೇನಕ್ಕೆ ಇದಕ್ಕೆಲ್ಲ ನಮ್ಗೆ ಈ ನಮ್ಮ ಮನೇಲಿ ಮಾಡ್ಕೊಳ್ಳೋಂತದಕ್ಕೆ. ಆಮೇಲೆ ಇನ್ನೂ ಒಂದೈತೆ ಈ ಕೀಟನಾಶಕಕ್ಕೆ, ಈ ನಮ್ಮ ಮನೆಯಲ್ಲಿ ಗೋವಿನ ಗಂಜಲ ಇಲ್ವಾ, ಈ ದೇಸಿ ತಳಿ ಗಂಜಲ, ಅದ್ರಲ್ಲಿ ನಾವು ಅದೇನು ಸುಬ್ಬಣ್ಣ ಅದೇನು ಹೇಳ್ತಾರಲ್ಲ ಏ ಕೆಲವೆಲ್ಲ ಬೇವಿನಿಂಡಿ ಕಷಾಯ ಏ ಗೋವಿನ ತಳಿನಲ್ಲಿ ಇದ್ ಮಾಡ್ತಾರಲ್ಲ ಗಂಜಲ ಬರ್ತದಲ್ಲ, ಕಮಲಕ ಒಂದ್ಸರಿ ಮಾಡಿ ನಂಗೆ ಕೊಟ್ಟಿದ್ರಲ್ಲ ಅಂತ ಹೇಳ್ತೇನೆ. ನೀನು ಗಂಜಲನ ಹಂಗೆ ಕೊಳೆ ಹಾಕ್ಬಿಡೋದು, ಅದು ಒಂಥರ ವಾಸನೆ ಬರ್ತದೆ. ಅದಕ್ಕೆ ಒಂದಕ್ಕೆ 10ರಷ್ಟು ಅಥವಾ ಒಂದಕ್ಕೆ 20ರಷ್ಟು ನೀರ್ ಹಾಕ್ಬೋದಲ್ಲ, ಗಿಡ ಸುಟ್ಟೋಯ್ತದೆ, ಅದನ್ನ ಒಡಿಬೇಕು. ನೋಡು ಕಮಲಕ ಸುಬ್ಬಣ್ಣ, ನಮ್ ಏಮಣ್ಣಂಗೆ ಗಂಟ್ಲೆ ಕಟ್ಕೊಂಡ್ಬಿಟ್ಟದೆ. ಏನ್ ಮಾಡಿ ಅಣ್ಣ, ಎಲ್ಲ ಬಾರಾಮಿ ಪಕ್ಷದ ಜೀವಾಮೃತ ಮಾಡಕೊಂಡಿದ್ಯಾ? ಜೀವಾಮೃತ ಹೇಳು, ಗಂಜಲ ಗಂಜಲ ಅಂತಾರಲ್ಲ ನಮ್ ಏಮಣ್ಣ ಅನ್ಕೊಂಡೆ. ಇಲ್ಲ, ನನ್ ಬಾಯಿಗೆ ಬಂತು ಗಂಟ್ಲು ಕಟ್ಕೊಬಿಟ್ಟದೆ, ಎಲ್ಲ ತಿಂಡಿ ಪಾಂಡಿ ತಿಂದು ಎಣ್ಣೆ ಜಿಡ್ದು. ಜೀವಾಮೃತ ಕಣ, ಗಿಡ ಕೊಡಿಯಲ್ಲ ನೀರ್ ಜೊತೆ ಬಿಡೋದು. ಕಮಲಕ್ಕ ಮಂದ ಆಗ್ಬಿಟ್ಟವ್ ನಮ್ಮ ಏಮಣ್ಣ ಮಂದ. ಈಗ ಪಕ್ಷದ ಅದೇನೋ ಹೇಳ್ತಾರಲ್ಲಪ್ಪ, ಉದಯ ಪೂರ್ವ ಉದಯೋತ್ತರ ಹೊಸಿ ಹೇಳು, ಅದೇನೋ ಹೊಸಿ ತಿಳ್ಕೊಳ್ಳಿ ಇವನು. ಉದಯ ರಂಗ ಬಸ್ ಒಂದು ಗೊತ್ತು ಅಷ್ಟೇ. ಉದಯ ಪೂರ್ವ ಅಂದ್ರೆ ಇದು ಸೂರ್ಯ ಉದಯ ಸೂರ್ಯ ಅಸ್ತಮ ಅಲ್ಲ. ಉದಯ ಪೂರ್ವ ಅಂದ್ರೆ ನಾವು ಬೆಳೆ ಮಾಡ್ತೀವಲ್ಲ, ಬೆಳೆ ನಾಡೋದಕ್ ಮುಂಚೆನೆ ನಾವು ಬೀಜೋಪಚಾರ ಮಾಡ್ಕೋಬೇಕು, ಅಲ್ಲೇ ಎಷ್ಟೋ ರೋಗಗಳನ್ನ ನಾವು ತಡೆಯಬೋದಂತೆ. ಯಮಣ್ಣ ಇರಪ್ಪ ಸ್ವಲ್ಪ ಮಂದ ಆಗ್ಬಿಟ್ಟಿದ್ದ ನೀನು, ನಮ್ ಸುಬ್ಬಣ್ಣನು ಬಂದಿದ್ದ ಅಲ್ವಾ ಕಾರ್ಯಾಗಾರಕ್ಕೆ, ನಮ್ ಸುಬ್ಬಣ್ಣ ನೀನೇ ಹೊಸಿ ಹೇಳಪ್ಪ ಅದೇನು. ಅಲ್ಲ ಕಣಪ್ಪ, ಕರ್ಕೊಂಡೋಗೋರು ನಾವೇನೆ, ಅಲ್ಲಿ ಕೇಳಿಸೋರು ನಾವೇನೆ, ಮತ್ ಇವ್ನ ಯಾಕೆ ಬಂದಿದ್ದ ಅಲ್ಲಿ? ಅಯ್ಯೋ ಏನಾಯ್ತು ಅಂದ್ರೆ, ವಸಿ ಹೇಳಿ ಅವನು ಅಂದ್ರೆ ನೀನು ಬಿಡ್ತಾ ಇಲ್ವಲ್ಲ, ಎಸಿ ಹಾಕ್ಬಿಟ್ಟಿದ್ರ ನಿದ್ದೆ ಹತ್ಬಿಟ್ಟಿತ್ತು ಒಂದ್ ಕೆಳಗೆ. ಇದು ವಿಷಯ, ಈ ವಿಷಯ ಬರ್ಲಿ ಅಂತಾನೆ ಸಾಹೇಬ್ ಏನ್ ಹೇಳಿದ್ರು ಅಂತ ಗೊತ್ತಾಗಿಲ್ಲ ನನ್ಗೆ. ಈ ವಿಷಯ ಬರ್ಲಿ ಅಂತಾನೆ ಕೇಳಿದ್ದು. ಈಗ ಏನ್ ಗೊತ್ತಾ ಚಂದ್ರಣ್ಣ, ಹೇಳು ಸುಬ್ಬಣ್ಣ. ಇಲ್ಲಿ ಏನ್ ವಿಷಯ ಅಂದ್ರೆ, ಯಾವ್ದೇ ಒಂದು ಕೀಟನಾಶಕ ಆಗ್ಲಿ ರೋಗನಾಶಕ ಆಗ್ಲಿ ಪ್ರಮಾಣ ಭಾರಿ ಮುಖ್ಯ ಆಯ್ತಾ. ಆಮೇಲೆ ಅದರ ಗುಣಮಟ್ಟ, ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ, ಯಾವ್ದೋ ಹಳೆ ತಂದು ಹೊಡೆದ್ರಾಯ್ತು ಅನ್ನಕ್ಕಿಲ್ಲ. ಆಮೇಲೆ ಪರಿಮಾಣ ಅಂತ ಹೇಳ್ತೀವಿ, ಅಂದ್ರೆ ಇಂತಿಂತದ ಕೆಲವೆಲ್ಲ ಒಂದು ಎರಡು ಮೂರು ವಸ್ತುಗಳು ಸೇರಿಸಿ ಮಾಡಿರ್ತಾರೆ, ಅವು ಸರಿಯಾದ ಪ್ರಮಾಣದಲ್ಲಿ ಸೇರ್ಕೊಂಡಿದ್ರೆ ಅದ್ರ ಎಫೆಕ್ಟು. ಇದೆಲ್ಲಕ್ಕಿಂತ ಮುಖ್ಯ ಅದನ್ನ ನೀನು ಬಹಳ ಪರಿಣಾಮ ಚೆನ್ನಾಗಿರ್ಬೇಕು ಅಂದ್ರೆ ಅದನ್ನ ಬಳಕೆ ಮಾಡಬೇಕಾದ ಸಮಯನೂ ಅದೇ. ಅದು ಇಲ್ಲ ಜಾಸ್ತಿ ಬಿಸಿಲು ಇರಬಾರ್ದು, ಇಲ್ಲ ಬೆಳಗಿನ ಜಾವ ತಂಪತ್ನಲ್ಲಿ, ಇಲ್ಲ ಸಂಜೆ ಹೊತ್ತು ಇಳಿ ಹೊತ್ತಿನಲ್ಲಿ ಮಾಡಬೇಕು. ಯಾಕಂದ್ರೆ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರಬಾರ್ದು, ಹಂಗಾಗಿ 12 ಗಂಟೆ ಮೇಲೆ ಅಥವಾ 4 ಗಂಟೆ ಒಳಗಡೆ ಮಾಡಕ್ ಹೋಗ್ಬಾರ್ದು. 12 ಗಂಟೆ ಒಂದ್ 10 ಗಂಟೆ 11 ಗಂಟೆ ನಿಲ್ಸ್ಬಿಡೋಣ ಬಿಡು ಸುಬ್ಬಣ್ಣ. ನೀನು 10ಕ್ಕೆ ನಿಲ್ಲಿಸ್ತೀಯ ಬಿಡು. ಈಗ ಕೇಳು, ಈಗ ಹೇಳ್ತೀನಿ. ಈ ಉದಯ ಪೂರ್ವ ಅಂತ ಇರ್ತದೆ, ಉದಯೋತ್ತರ ಅಂತ ಇರ್ತದೆ. ಉದಯ ಪೂರ್ವ ಅಂದ್ರೆ ನಮಗೆ ಒಂದು ಐಡಿಯಾ ಇರ್ತದೆ, ಈ ಕಳೆ ಬಂದೇ ಬರ್ತದೆ ಇಲ್ಲಿ, ಈ ಬೆಳೆಗೆ ತೊಂದರೆ ಕೊಟ್ಟೆ ಕೊಡ್ತದೆ ಅಂತ ಮುಂಚೆನೆ ಹಾಕ್ಬಿಡೋದು ಬಿತ್ತನೆ ಬೀಜಕ್ಕಿಂತ ಮುಂಚೆ. ಅದೇನಾಗ್ತದೆ, ಕಳೆಗಳನ್ನೆಲ್ಲ ನಾಶ ಪಡಿಸಿ ಬೆಳೆಗೆ ಬೇಕಾದಂತ ಒಂದು ಒಳ್ಳೆಯ ವಾತಾವರಣವನ್ನ ಅದು ಆಗಿರ್ತದೆ. ಇನ್ ಕೆಲವು ಏನ್ ಮಾಡಿದ್ರೆ ವೇಸ್ಟು, ಅವಕ್ಕೆ ತೊಂದರೆ ಕೊಡೋದು ಅವುಗಳು ಉದಯೋತ್ತರ ಅಂತ ಅಂದ್ರೆ ಗಿಡ ಹಸಿ 2-3 ಎಲೆ ಮೊಳಕೆ ಬಂದು ಒಂದು ಗಿಡ ಬಂದು ಒಂದು 2-3 ಎಲೆ ಬಂದಿರಬೇಕು. ಆ ಸಂದರ್ಭದಲ್ಲಿ ಕೊಟ್ಟರೆ ಏನಾಗುತ್ತೆ, ಆ ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತೆ ಅನಗತ್ಯವಾಗಿ ಕಳೆಗಳು ಬೆಳೆದು ಅದಕ್ಕೊಂದು ಸ್ಪರ್ಧೆ ಎಲ್ಲ ಏರ್ಪಡುತ್ತಲ್ಲ, ಅದನ್ನು ತಡೆಯುತ್ತೆ. ಹಂಗಾಗಿ ಅದನ್ನ ನಾವು ಬಳಕೆ ಮಾಡೋದು ಸಮಯ ಅಂದರೆ ಅದು. ಚೆನ್ನಾಗಿ ಹೇಳಿದೆ ಸುಬ್ಬಣ್ಣ ನೀನು. ಬೀಜ ಹಾಕಕ್ಕಿಂತ ಮೊದಲೇ ಇಲ್ಲಿ ಕಳೆ ಬಂದೇ ಬರ್ತದೆ ಅಂತ ಅನ್ಕೊಂಡು ಗೊತ್ತಿರ್ತದಲ್ಲಪ್ಪ, ಅದಕ್ಕೆ ಮೊದಲೇ ಅದಕ್ಕೆ ಕಳೆ ನಾಶಕ ಹಾಕ್ಬಿಡೋದಲ್ಲಪ್ಪ ಚೆನ್ನಾಗದೆ. ಫಸ್ಟ್ ರಾಜನ್ ಅಟ್ಯಾಕ್ ಮಾಡೋದಲ್ಲ, ಫಸ್ಟ್ ಸೈನಿಕರನ್ನ ಮುಗಿಸ್ತ್ರೆ ರಾಜನ್ನ ಬೇಗ ಹಿಡಿಬಹುದು. ಹಂಗೆ ಅಲ್ವಾಪ್ಪ, ಈಗ ರಾಜನ್ ಹಿಡಿತೀಯೋ ಇಲ್ವಾ ನೀನು? ಹಿಡಿಬೇಕು ಕಣಪ್ಪ. ಅಲ್ಲ ಈಗ ನನ್ಗೆ ಸುಬ್ಬಣ್ಣ ಹೇಳನಾಗ, ಈ ಕಳೆ ನಾಶಕ ಅಂತ ಹಾಕೋದಾಗ ಕಳೆನೇ ಒಂದ್ ಗಿಡವೇಯ. ಈ ಮುಂಚೆನೆ ನಾವು ಕಳೆ ನಾಶಕ ಹಾಕ್ಬಿಟ್ರೆ ನಮ್ಮ ಹಾಕೋ ಬೀಜದ ಬಿತ್ತನೆ ಬೀಜದ್ದು ಗಿಡನ ಮೊಳಕೆ ಹೊಡೆದವ್ರ ಏನ್ ಮಾಡೋದು ಸುಬ್ಬಣ್ಣ? ಆಮೇಲೆ ವಿಷಯಕ್ಕೆ ಬತ್ತೀನಿ ನೀನು. ಮುಂದಕ್ಕೋಗ್ಬಿಟ್ಟಲ್ಲ, ಈ ನಿದ್ದೆ ಮಾಡ್ಬಿಟ್ಟಿದ್ನಲ್ಲ ಮಧ್ಯ ವಿರಾಮ ಜಾಸ್ತಿ ಆಗೋಯ್ತು. ಅಲ್ಲೇನ್ ವಿಷಯ ಅಂತ ಇನ್ನು ಗೊತ್ತಿಲ್ಲ, ಅದನ್ನು ವಸಿ ಹೇಳಿದ್ರು. ಈಗ ಇದೆಲ್ಲ ಏನ್ ಗೊತ್ತಾ ಏಮಣ್ಣ, ಕೊನೆಯ ಆಯ್ಕೆ ಕಣಪ್ಪ ಇದು. ಇದು ಯಾವ್ದು ಮೊದಲು ಮಾಡೋ ಅಂತ ಕೆಲಸವೇ ಅಲ್ಲ. ಈಗ ಕೆಲವು ಕಳೆ ಬೆಳೆಯಕ್ಕೆ ಒಂದು ಜಾಗ ಬೇಕು, ಯಾವುದೇ ಒಂದು ಸಸ್ಯ ಬೆಳಿಬೇಕಾದ್ರೆ ಭೂಮಿಯಿಂದ ಕೆಲವು ಅಂಶಗಳು, ಪ್ರಕೃತಿಯಿಂದ ಕೆಲವು ಅಂಶಗಳು ತಗೊಳತ್ತೆ. ಅಂದರೆ ವಾತಾವರಣದಿಂದ ಏನು ಬೆಳಕು ಬೇಕು, ನೀರು ಬೇಕು, ಆ ಮಣ್ಣು ಅದವಾಗಿರ್ಬೇಕು. ಈ ಬೆಳಕು ನೀರು ನೀನು ತಪ್ಪಿಸ್ಬಿಡು, ಯಾವ ಗಿಡನೂ ಬರೋಕ್ಕಿಲ್ಲ. ಹೌದಲ್ವಾ? ಈಗ ಅದಕ್ಕೆ ಕಳೆ ಬೆಳೀತಾ ಇದೆ. ಇನ್ನು ಕೆಲವು ನಮಗೆ ಪ್ರಯೋಜನಕ್ಕೆ ಬರುವಂತಹ ಕೆಲವು ಸಸ್ಯಗಳವೆ, ಈಗ ಅಲಸಂದೆ, ಹುರುಳಿ, ಇಂಥವೇನಾಗುತ್ತೆ, ಬಳ್ಳಿ ಬಳ್ಳಿಯಾಗಿ ಬೆಳೀತಾ ಹೋಗ್ತವೆ. ಇವನ್ನ ಆ ಜಾಗದಲ್ಲ ಹಾಕ್ಬಿಟ್ರೆ ಕಳೆನಾದ್ರೂ ಪಾಡ್ಗ ಬೆಳೀತಿರುತ್ತಲ್ಲ, ಅದರ ಮೇಲೆ ಏನ್ ಮಾಡ್ತದೆ, ಸ್ಪರ್ಧೆ ಹೊರಟಕ್ ಶುರು ಮಾಡ್ತದೆ. ಸ್ಪರ್ಧೆ ಹೊರಟಕ್ಕೆ ಯಾವಾಗ ಶುರು ಆಯ್ತದೆ, ಅವಕ್ಕೆ ಗಾಳಿ ಬೆಳಕು ಅವುಗಳ ಬೆಳವಣಿಗೆಗೆ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಸಿಗಕ್ಕಿಲ್ಲ. ಹಂಗೆ ಅದು ನಿಧಾನಕ್ಕೆ ನಿಧಾನವಾಗಿ ಹೋಗುತ್ತೆ. ಅಂದ್ರೆ ಒಂದ್ ಹಂತದಲ್ಲಿ ಆಗಕ್ಕಿಲ್ಲ, ಒಂದೇ ವರ್ಷ ಆಗಕ್ಕಿಲ್ಲ, ಇಲ್ಲಿರೋ ಕಳೆ ಬೆಳೆದಂಗ್ ಮಾಡ್ತೀನಿ ಅನ್ನೋ ಆಗಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ ಕಳೆ ನಿರ್ಮೂಲನೆಗೆ ನೀನ್ ಹೇಳಿದಂಗೆ ಇನ್ನೊಂದು ಸಸ್ಯನೇ ತಗೊಳ್ಬೇಕು. ಹಿಂಗೆ ಈ ತರದ ಒಂದು ನೆರಳು ಬೆಳಕನ್ನ ಉಪಯೋಗಿಸ್ಕೊಂಡು ನಾವು ಕಳೆ ನಿಯಂತ್ರಣ ಮಾಡುವಂಥದ್ದು. ಆಮೇಲೆ ಇದು ನೀವು ಸುಬ್ಬಣ್ಣ ಹಂಗೆ ಹೇಳೋದಾಗ ನನಗೆ ಇನ್ನೊಂದು ಕಿವಿಗೆ ಬಿದ್ದಿತ್ತು. ಸುಬ್ಬಣ್ಣ ಗೊತ್ತೆ ಅವ್ರು ಹೇಳೋದಾಗ ಈ ಕೀಟಗಳು ಪೀಡೆಗಳೆಲ್ಲ ಇರ್ತಾವಲ್ಲ, ಇವುಗಳಿಗೆ ಔಷಧಿಗಿಂತ ಹೆಚ್ಚಾಗಿ ಅದೇನು ಇನ್ನೊಂದು ಬೆಳೆಗಳನ್ನ ಬೆಳೆದು ಅವನ ಆಕರ್ಷಕ ಬಲೆ ಅಂತ ಏನೋ ಮಾಡ್ತಾರಂತಲ್ಲ, ಅದು ಬಲೆ ಹಾಕದಂಗೆ ಆ ತರಕ್ಕೆ. ಈಗ ಅದಂಗೆ ಅಂದ್ರೆ ನಮ್ಮ ಚಂದ್ರಣ್ಣಂಗ್ ಅರ್ಥವಾಯ್ತದೆ. ಇವರು ಸ್ಕೂಲ್ಗೆ ಮಕ್ಕಳಿಗೆಲ್ಲ ಮಿಠಾಯಿ ಕೊಡ್ಬೇಕು ಅಂತ ಹೇಳಿದ್ರು. ಮಿಠಾಯಿ ಎಲ್ಲ ತಗೊಂಡೋದ್ರಂತೆ ಇವನ್ನೆಲ್ಲ, ಯಾರ ಇವನ್ ಸ್ನೇಹಿತ 100 ಮಿಠಾಯಿ ಕಳಿಸಿದ್ರು. ಇವ್ರ 10 ಜನ ಕೊಟ್ರು, ವಾಪಸ್ ಬಂದ್ರು, ಕೇಳಿದ್ರು ಯಾರು ಎಲ್ರಿಗೂ ಮಿಠಾಯಿ ಕೊಟ್ಟಿಲ್ವ ಅಂತ. ಇವ್ರೇನ್ ಮಾಡಿದ್ರು, ಆ ಮೇಷ್ಟ್ ಹತ್ರ ಕರ್ಕೊಂಡೋಗಿ ಕೊಟ್ಟಿಲ್ವ ನಿನಗೆ ಅಂತ 10 ಜನ ಕೊಟ್ಟಿದ್ರು. ಏ ಬಿಡು ಹೇಳಿ, ಮತ್ತೆ ಈ 10 ಜನ ಕೊಟ್ಟವ್ರೆ ಅಂದ್ಮೇಲೆ ಎಲ್ರಿಗೂ ಕೊಟ್ಟಿರ್ತಾರೆ ಅಂತ. ಈ ಲೆಕ್ಕಾಚಾರಕ್ಕೆ ಒಂದು ನಾವು ಕೀಟಗಳಿಗೆ ಕನ್ಫ್ಯೂಸ್ ಮಾಡೋದು. ಈಗ ಏನ್ ಮಾಡೋದು, ಒಂದು ಬೆಳೆ ಕ್ಷೇತ್ರ ಇರ್ತದೆ 1 ಎಕರೆ ಅಂತ ಇಟ್ಕೋ, ಅಲ್ಲಿ ಏನೋ ಒಂದು ಬೆಳೆ ಬೆಳೆದಿರ್ತದೆ, ಕೀಟಗಳು ದಾಳಿ ಇಡ್ತವೆ, ಕೀಟಗಳಿಗೆ ದಿಕ್ ತಪ್ಪಿಸೋದು. ಅಂದ್ರೆ ಚೆಂಡು ಗಿಡಗಳು ಹಾಕೋದು, ಹಳದಿ ಬಣ್ಣ ಅಲ್ಲಿ ಹೋಗೋ ಕೀಟಗಳೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತವೆ. ಈಗ ನೀನ್ ಔಷಧಿ ಹೊಡಿಬೇಕಾಗಿರೋದು ಮುಖ್ಯ ಬೆಳೆ ನೀನ್ ಮರ್ತೆ ಬಿಡ್ಬೋದು. ಎಲ್ಲ ಕೀಟಗಳು ಇಲ್ಲಿರ್ತವಲ್ಲ, ಇವಕ್ಕೆ ಒಂದು ಔಷಧಿ ಹೊಡೆದ್ರೆ 1/2 ಹತೋಟಿ ಅಲ್ಲೇ ಆಗ್ಬಿಟ್ಟಿರ್ತದೆ. ಅಂದ್ರೆ ನಾವು ಹಾಕಿದ್ದು 10 ಜನಕ್ಕೆ, ಆದ್ರೆ ಪರಿಣಾಮ ಬೀರಿದ್ದು 50 ಜನಕ್ಕೆ 100 ಜನಕ್ಕೆ ಹೆಂಗಿರ್ತದೋ ಹಂಗೆ. ಅದನ್ನ ಏನ್ ಮಾಡ್ತಾರೆ, ಬಲೆ ಅಂದ್ರೆ ಅವುಗಳಿಗೊಂದು ಬಲೆ ಹಾಕಿ ಇಲ್ಲಿ ಸೆಳೆದು ಹತೋಟಿ ಸುಲಭ ಮಾಡ್ಕೊಳಕ್ಕೆ. ಈ ತರಕಾರಿ ಬೆಳೆಗಳಿಗೂ ಹಂಗೇನೆ, ಎಲೆಕೋಸ ಎಲ್ಲ ಬೆಳೀತಾರಲ್ಲ ಪಕ್ಕ ಚೆಂಡು ಆಗ್ತಾರೆ. ಚೆಂಡು ಏನು ಬರ್ಲಿಲ್ವಾ, ಚೆಂಡು ಇದು ಒಂದು ಅವನಿಗೆ ಒಂದು ಉಪ ಉತ್ಪನ್ನ, ಅದರಿಂದ ಬರುವಂತ ಆದಾಯ ಬಂತ. ಬರೀ ಆ ಚೆಂಡು ಹೊಡ್ಕೊಂಡ್ರೆ ಸಾಕವನು, ಅಲ್ಲಿಗೆ ಹೋಗೋದೆಲ್ಲ ಅರ್ಧಂಬರ್ಧ ಎಲ್ಲ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತವೆ. ಅದಕ್ಕೆ ಅದು ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತಾರೆ. ಸುಮಾರು ಬೆಳೆಗಳಿಗೆ ವಿಜ್ಞಾನಿಗಳು ಆ ಥರದ್ದು, ಅಂದರೆ ಅದೇ ಸಮಯಕ್ಕೆ ಬರುವಂಥ ಕೀಟಗಳು ಅವುಗಳನ್ನು ಸೆಳೀಬಲ್ಲಂತ ಈ ಸಾಮಾನ್ಯಗಳು ಅವುಗಳು ಈ ಹೂವಿನ ಗಿಡಗಳೇ ಆಗಿರ್ತವೆ. ಇಲ್ಲ ಅಂದ್ರೆ ಈಗ ಸಾಸಿವೆನು ಕೆಲವು ಕಡೆ ಬಳಕೆ ಮಾಡ್ತಾರೆ. ಯಾಕೆ ಅಂದ್ರೆ ಅದು ಹಳದಿ ಬಣ್ಣದ ಹೂ ಬಿಡುತ್ತೆ ಸಾಸಿವೆ ಗಿಡ, ಅದರ ವಾಸನೆಗೆ ಆ ಬಣ್ಣಕ್ಕೆ ಆಕರ್ಷಣೆಯಾಗಿ ಅಲ್ಲಿಗೆ ಹೋಗೋ ಕೀಟಗಳೆಲ್ಲ ಇಲ್ಲೇ ವಸಿ ಬಂದು ಕೂತ್ಬಿಟ್ಟು ಹೋಗವ ಅಂತ ಇಲ್ಲಿ ಬಂದು ಬರ್ತವೆ. ಹಂಗಾಗಿ ಅರ್ಧಂಬರ್ಧ ಹತೋಟಿ ಆಯ್ತದೆ. ನಾನು ಹೇಳಕ್ ಹೊರಟಿದ್ದು ಹೆಂಗೆ ಅಂದ್ರೆ, ಈ ಕೀಟನಾಶಕಗಳ ಬಳಕೆ ಕೊನೆ ಆಯ್ಕೆ ಆಗ್ಬೇಕು. ಕಮಲಕ್ಕ ನೀನೇ ಹೇಳವ, ಈಗ ಕಷಾಯ ನೀನು ಹೆಂಗ್ ತಿಳ್ಕೊಂಡೆ, ಹೆಂಗ್ ಮಾಡಿದೆ, ಏನೆಲ್ಲ ಮಾಡ್ತಿದ್ದಿ ವಸಿ ಹೇಳು. ಇವಳು ಏನಾರು ಟ್ರೈನಿಂಗ್ ಕಳಿಸ್ಬಿಟ್ಟಿದ್ಯಾ ನಮ್ಮ ನಾನು ಆಪ್ ನೋಡು ಮುಂದೆ ಆಪ್ ನೋಡಿ ಕಲ್ತ್ಕೊಂಡವಳೆ ಅಲ್ಲ ಕಣ್ ಸುಬ್ಬಣ್ಣ, ಎಲ್ಲಾರು ಟ್ರೈನಿಂಗ್ ಕಳಿಸ್ತಿದ್ದೆ. ನನ್ ಯಾಕೆ ಟ್ರೈನಿಂಗ್ ಕಳಿಸೋದಿಲ್ಲ ನಿನಗೆ ವಸಿ, ನಾನೇ ಟ್ರೈನಿಂಗ್ ಕೊಡಮ್ಮ ಅಂತ. ಯಾರಾದ್ರೂ ಒಬ್ರು ತಿಳ್ಕೊಂಡ್ರೆ ಸಾಕಲ್ಲಣ್ಣ, ಉಳಿದವ್ರಿಗೆ ಹೇಳ್ಕೋಬಹುದು. ಇಲ್ಲ ಕವ್ವ, ಎಲ್ಲಾರು ತಿಳ್ಕೋಬೇಕು ಅಲ್ವಾ. ನನ್ನ ಒಂಥರ ಮಲ್ತಾಯಿ ಧೋರಣೆ ತರ ನೋಡ್ತಾ ಇದೀರಿ ಅಂತ ಅನ್ಸೋದಿಲ್ವಾ ನನಗೆ? ಬಿಡಪ್ಪ, ಎಲ್ಲ ಚಂದ್ರಣ್ಣನ್ಗೆ ಟ್ರೈನಿಂಗ್ ಕೊಟ್ರೆ ಪ್ರಯೋಜನ ಏನು? ನಾವಾದ್ರೂ ನಮ್ ಭೂಮಿಲೋ ಕೆಲಸ ಮಾಡ್ತೀವಿ, ತನ್ನನೋ ತಾನೋ ಅಂತ ಕಲ್ತಿರೋ ನಾಕ್ ಆಡಾಡ್ಕೊಂಡು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅಲ್ಲಿಗೆ ಅಲ್ಲಿಗೆ ಉಂಟಾಯ್ತಾನೆ. ಯಾವತ್ತಾರ ಅವ್ನ ಜಮೀನ್ ಒಳಗಡೆ ಕೆಲಸ ಮಾಡೋದ್ ನೋಡಿದೀವಲ್ಲ? ಈಗ ಇರ್ಲಿ ಬಿಡು, ಈಗ ಅವನ್ ಕೆಲಸ ಮಾಡದೆ ಹೋದ್ರೆ ಪರವಾಗಿಲ್ಲ. ನಮ್ಮಲ್ಲಿ ಮಾಸ್ಟರ್ ಟ್ರೈನರ್ ಅಂತ ಇರ್ತಾರೆ. ಈ ಕೆಲವೆಲ್ಲ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಹೊಸ ಕಾರ್ಯಕ್ರಮ, ಹೊಸ ವಿಚಾರ, ಹೊಸ ತಂತ್ರಜ್ಞಾನ ಎಲ್ಲ ಅಳವಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಎಲ್ಲರನ್ನು ಕರೆಯಕ್ ಆಗಕ್ಕಿಲ್ಲ, ಮಾಸ್ಟರ್ ಟ್ರೈನರ್ನ ಕರೆದ್ಬಿಡ್ತಾರೆ. ಅವ್ರ ಜವಾಬ್ದಾರಿ ಏನ್ ಗೊತ್ತಾ, ಅಲ್ಲಿ ಏನ್ ನಡೆಯುತ್ತೆ ಅದ ಸಂಪೂರ್ಣವಾಗಿ ತಿಳ್ಕೊಂಡು ಯಾವುದೇ ಅನುಮಾನಗಳಿಲ್ಲದೆ ಎಲ್ಲ ಮಾಹಿತಿನೂ ತಿಳ್ಕೊಂಡು ಬಂದು ಅವರೊಂದು 100 ಜನಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಅಂದ್ರೆ ನೀನು ಮಾಸ್ಟರ್ ಸುಬ್ಬಣ್ಣ? ಅಲ್ಲ, ನಿನ್ನ ಮಾಸ್ಟರ್ ಟ್ರೈನರ್ ಮಾಡಿ ಮಡಿಬಿಡ್ತೀವಿ. ನೂರು ಜನಕ್ಕೆ ತರಬೇತಿ ಕೊಡುವಂತ ನಾನು ಪದ ಹೇಳ್ಕಂಗ್ ಕೊಡ್ತೀನಿ. ನಮ್ಮ ಮೇಮಣ್ಣಂತವ್ರು ನಿದ್ದೆ ಮಾಡೋದಿಲ್ಲ. ಪದ ವಿಚಾರ ಹೇಳ್ತಿದ್ರೆ ನಿದ್ದೆ ಮಾಡಕ್ಕಿಲ್ಲ, ಚೆನ್ನಾಗಿ ಕೇಳಿಸ್ಕೋತಾರೆ ಅವರು. ಟ್ರೈನರ್ ಅವರು ಎಲ್ಲ ವಿಚಾರ ಬಿಟ್ಬಿಟ್ಟು ಬರೀ ನಿನ್ ಪದ ಇಟ್ಕೊಂಡು ನಿನ್ನಿಂದನೆ ಅವರು ವಿಚಾರ ಮಾತಾಡ್ಬೇಕಾದ್ರೆ ನಿದ್ದೆ ಮಾಡೋದು, ಪದ ಆಡ್ದಾಗ ಎತ್ ಕೂತ್ಕೊಳ್ಳೋದಾಯ್ತದೆ. ಇಲ್ಲ ಇಲ್ಲ ಬಿಡು, ನಮ್ ಏಮಣ್ಣ ಇನ್ ಮುಂದಂಗ್ ಮಾಡೋದಿಲ್ಲ ಬಿಡು. ಅಲ್ಲ, ನನ್ಗೆ ಯಾಕೆ ಕಲಿಬೇಕು ಅಂದ್ರೆ ನಾನು ಅದ್ರ ತಿಳ್ಕೊಂಡು ಮಾಡ್ಬೇಕಾಗದ. ಅದರಿಂದಾಗಿ ನಾನು ಚೂರ ಇವಕ್ಕೆಲ್ಲ ಸುಬ್ಬಣ್ಣಕ್ಕೆ ಎಷ್ಟೋ ಸರಿ ಕರೆದಿಲ್ಲ. ನಾನೇ ಎಷ್ಟೋ ಸರಿ ಪೇಪರು ಗೀಪರು ಈ ಮೊಬೈಲ್ನಲ್ಲಿ ಬರೋವೆಲ್ಲ ಸುದ್ದಿಯೇ ನಾನೇ ಹೇಳ್ತೇನೆ ಇಂಥ ಕಡೆದೊಂದು ಏನೋ ಹಿಂಗೆ ವಿಚಾರ ಹೇಳರಂತೆ ಅಂತ ಅಂದ್ಬಿಟ್ಟು. ಈಗ ನನಗೆ ಆಸಕ್ತಿ ಯಾಕೆ, ನಾನು ಜಮೀನಲ್ಲಿ ಮಾಡ್ಬೇಕಲ್ಲಣ, ಈಗ ಇಂಥವನ್ನೆಲ್ಲ ತಪ್ಪಿಸ್ಕೋಬೇಕಲ್ಲ, ನಾನು ಖರ್ಚು ಕಂದಾಚಾರ ಎಲ್ಲ ಕಡಿಮೆ ಮಾಡ್ಕೋಬೇಕಲ್ಲ, ಇಲ್ಲದ್ರೆ ಔಷಧಿಗೆ ಹೊಡೆದು ಗೊಬ್ಬರ ಹಾಕಿ ಇಲ್ಲೇ ಖರ್ಚು ಆಗ್ಬಿಟ್ರೆ ನನಗೆ ಬೆಳೆ ತಗೊಂಡು ಮಾರಿ ನನ್ನ ಲಾಭ ಏನು ಮಾಡೋಣ. ಈಗ ನೀನು ಏನೇ ಮಾಡು, ನಾನು ಹೇಳದ್ನಲ್ಲ ಆ ತರ ಮಾಡಕ್ ಹೋಗ್ಬೇಡ. ನೀನು ಖರ್ಚು ಕಂದಾಚಾರ ಅಂತ ಈಗ ಮಾಸ್ಟರ್ ಟ್ರೈನರ್ ಅವನೇ ನೀನ್ ಕೇಳ್ಕೊಂಡೆ ತಾನೆ? ಅದೇ ಒಂದ್ ಅಂಗಡಿಗೆ ಹೋಗ್ಬಿಟ್ಟು 2 ಔಷಧಿ ತಗೊಂಡು ಬಸ್ ಇವನ್ಗೆ ಹೇಳ್ಬಿಡು ಏನೋ ತೂ ಕುಡಿಸ್ತಾ ಇದ್ದ. ಈಗ ಏಮಣ್ಣ ನೋಡಪ್ಪ, ಖರ್ಚು ಕಂದಾಚಾರ ಅಂತ ಹೇಳಿದೆಯಲ್ಲ, ನೀ ಆ ಕೂಟಿ ಕೂಟಿಯ ನಿಲ್ಲಿಸ್ಬಿಟಮ್ಮ, ನಡ್ಕೊಂಡಿಯೇ ಹೋಗು, ಇಲ್ಲ ಕೆಂಪು ಬಸ್ ಹತ್ಕೊಂಡು ಹೋಗು ಪ್ಯಾಂಟೆ ದಿಕ್ಕೆ ಹೋಗಬೇಕಾದ್ರೆ. ಯಾಕೆ ಅಂತಂದ್ರೆ ಸ್ವಲ್ಪ ಮೈ ಭಾರನು ಕಡಿಮೆ ಆಯ್ತದೆ ಕಪ್ಪ. ನಿಂಗೆ ಯಾಕೆ ಅವನ ಮೇಲೆ ಕಣ್ಣು? ಆಗಿಂದ ನೋಡ್ತಾ ಇದೀನಿ ನೀನು ಚೆನ್ನಾಗಿ ತಿನ್ನಲ್ಲ. ಅಯ್ಯೋ ಕೆಲವ್ರು ತಿಂದ್ರು ಮೈ ಎತ್ತಲ್ಲ ಕಣ್ ಸುಮ್ನೆ ಸ್ಟೀಲ್ ಬಾಡಿ ಕಣಪ್ಪ ನಿಂದು. ಸ್ಟೀಲ್ ಬಾಡಿ ಬಿಡು ಸುಬ್ಬಣ್ಣ. ಯಮಣ್ಣ ನನಗೂ ಯಾಕೋ ಬಾಯಿ ಏನೋ ಕೇಳಿಸ್ತಾ ಇದೆ. ನಮ್ ಕಮಲಕ್ಕ ಬೆಳಿಗ್ಗೆ ಎದ್ದು ಈಗ ಕಮಲಕ್ಕನ್ ಮನೆಯಾಗೆ ಕಾಫಿ ಟೀ ಏನಿಲ್ಲ ಇವತ್ತು, ಇರೋದು 2 ತರ ಕಷಾಯ ನೋಡಲ್ಲಿ ಮಾಡ್ಕೊಳ್ಳೆ. ಅಲ್ಲಿ ಹಸಿ ಹಸಿ ಬೇವಿನ ಸೊಪ್ಪು ಕಾಣ್ತಾ ಐತೆ, ಇಲ್ಲ ಬೇವಿನ ಕಷಾಯ ಮಾಡ್ಲವಳೆ. ಇನ್ನೊಂದು ಹಸಿ ಮೆಣಸಿನ್ಕಾಯಿ ಕಷಾಯ, ಯಾವ್ದು ಬೇಕು ಹೇಳಪ್ಪ. ಇರಪ್ಪ ನನಗ ಅದೇಡು ಬೇಡ, ಯಾಕಂದ್ರೆ ಈ ಪಕ್ಷದಲ್ಲಿ ಉಂಡು ಉಂಡು ಹೊಟ್ಟೆ ಗುಳು ಗುಳು ಅಂತ ಅದೇ. ಅದನ್ನ ಉಪ್ಸಾರು ಮಾಡ್ತೀನಿ ಅಂತಂದ. ಇದು ಅರಿಯಕ್ಕಿಂತ ಮುಂಚೆ ಮೆಣಸಿನ ಬೆಳ್ಳುಳ್ಳಿ ಖಾರ ಅರಿತಿದ್ದಕ್ಕಯ್ಯ, ಅದಕ್ಕೆ ಹೊಸಿ ಮಾಡವಳೆ ಒಂದ್ ಮುದ್ದೆ ಇಟ್ಟು, ಹೊಸಿ ಉಪ್ಪು ಸಾರು, ಹೊಸಿ ಖಾರ ಇಟ್ಕೊಂಬವ್ವ, ಹೊಸಿ ಹೊಟ್ಟೆ ಕ್ಲೀನ್ ಆಗ್ಲಿ ಅಂತ. ಸರಿ, ಮುಂದಿನ ಸತಿ ಬರ್ಬೇಕಾರೆ ಅಂದ್ರೆ ಮುಂದಿನ ವಾರ ಈಗ ಉಂಡ್ಕೊಂಡು ಹೋಗುವಂತೆ. ಮುಂದಿನ ವಾರ ಬತ್ತ ನಾನೇನ್ ಕಷಾಯ ಹೇಳಿದಿನಲ್ಲ ಅದ್ ಮಾಡ್ಕೊಂಡ್ ತತ್ತ. ಬಿಡವ್ವ ಅದ ಹೆಚ್ಚ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್, ಎಸ್ಸಿ ಹೇಮಕುಮಾರ್ ಹಾಗೂ ಎಸ್ ಸುಬ್ರಹ್ಮಣ್ಯ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು 1400 ಬಗೆಯ ಔಷಧಗಳು, 220 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 10ರಂದು ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಗತಿಪರ ಕೃಷಿಕ ಎಂಎಸ್ ಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಸರ್, ನಾವು ಸ್ಕೂಲ್ ಬಿಟ್ಮೇಲೆ ಕೃಷಿನೇ, ಹಸು ಮೇಯಿಸೋದು, ದನ ಮೇಯಿಸೋದು ಇದೇ ಥರ ಬಂದು ನಾವು ಒಂದು ಸ್ವಲ್ಪ ದಿನ ಸ್ವಲ್ಪ ಹಣಕಾಸು ತೊಂದರೆ ಆಯಿತು. ನಾವು ಫ್ಯಾಕ್ಟ್ರಿಗೆಲ್ಲ ಹೋದು, ಅಲ್ಲೆಲ್ಲ ಫ್ಯಾಕ್ಟ್ರಿಲಿ ಒಂದು 8-9 ವರ್ಷ ಡ್ಯೂಟಿ ಮಾಡಿದ್ವು. ಡ್ಯೂಟಿ ಮಾಡಿದ್ಮೇಲೆ ನಮ್ಮ ತಂದೆಯವರೆಲ್ಲ ಸೇರಿ ವಿಭಾಗ ಮಾಡಿದ್ರು. ವಿಭಾಗ ಮಾಡಿದ್ಮೇಲೆ ನಮ್ಗೆ ಒಂದು ಅಣ್ಣ ತಮ್ಮಿದ್ರು 3 ಜನದಿಂದ ಒಂದು 3 ಎಕರೆ ಜಮೀನು ಸಿಕ್ತು. ಜಮೀನು ಸಿಕ್ಕಾಗ ನಾನು ದುಡಿಮೆ ಮಾಡಿ ಒಂದು 6 ಬೋರ್ ಓಡಿಸ್ತೀವಿ ಸಹ. 6 ಬೋರಲ್ಲೇ 4 ಬೋರ್ ಫೈಲ್ ಆಗೋದ. 2 ಬೋರ್ ಆಯ್ತು. 2 ಬೋರಲ್ಲಿ 1 ಇಂಚ್ ನೀರು ಬರ್ತಾ 3 HP ಮೋಟ್ರ್ ಬಿಟ್ಕೊಂಡಿದ್ದು. 3 ಬಿಟ್ಕೊಂಡು 8 ವರ್ಷ ಆಯ್ತು ನಾನು ಪಂಪ್ ಸೆಟ್ ಮಾಡಿಸಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ 8 ವರ್ಷ ಆಯ್ತು. 8 ವರ್ಷದಿಂದ ನಾನು 1 ಬೋರ್ ಓಡಿಸಿ 1 ಇಂಚ್ ನೀರಲ್ಲಿ ನಾನು ಕೃಷಿ ಮಾಡಬೇಕು, ಏನಾರ ಮಾಡಿ ನಾನು ಕೃಷಿಯಿಂದ ಮುಂದೆ ಬರಬೇಕು ಅಂದ್ಬಿಟ್ಟು ನಾನು ಆಸಕ್ತಿ ಮಾಡಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಇದಾಯಿತು. ಮಾಡಿದ್ಮೇಲೆ ನಾವು ಫಸ್ಟು ಸ್ವಲ್ಪ ಟೊಮೆಟೊ ಬೆಳೆದು, ಹಂಗೆ ಬಾಳೆ ಬೆಳೆದು, ಅವೆಲ್ಲ ಕೆಮಿಕಲ್ಲು ಅದು ಯೂಸ್ ಮಾಡಿ ಮಾಡಿ ನಮಗೆ ಸ್ವಲ್ಪ ದೇಹಕ್ಕೆ ಸ್ವಲ್ಪ ಆರೋಗ್ಯ ಹಾನಿಕರ ಆಯಿತು. ಆ ಕಾರಣದಿಂದ ನಮ್ಗೆ ಬಂದಾಗ ತೆಂಗು ಮಾವು ಸೋಟ ಹಾಕೊಂಡು ಮಾಡಬೇಕು, ಸಮಗ್ರವಾಗಿ ಮಾಡಬೇಕು ಅಂದ್ಬಿಟ್ಟು ಎಲ್ಲ ನನ್ನ ಸ್ವಂತ ಬುದ್ಧಿಯಿಂದ ನಾನು ಮಾಡ್ಕೊಂಡು ನರ್ಸರಿ ಮಾಡಿದೆ. ನರ್ಸರಿಯಿಂದ ರೇಷ್ಮೆ ಬಂದು ರೇಷ್ಮೆ ತೆಂಗು ಹಾಕಿದೆ, ಮಾವು ಹಾಕಿದೆ. ಅಕ್ಟೋಬರ್ 11 ಮಂಗಳವಾರ ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎನ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಕಾಲುಬಾಯಿ ಜ್ವರ ಅಥವಾ ಕಾಲುಬಾಯಿ ರೋಗ ಇದು ಇವತ್ತಿನ ಕಾಯಿಲೆ ಏನಲ್ಲ, ತುಂಬಾ ವರ್ಷಗಳಿಂದ ಈ ಕಾಯಿಲೆ ಪ್ರಪಂಚದಾದ್ಯಂತ ಈ ರೋಗ ಇದೆ. ಸೊ ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರ್ತದೆ. ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಮತ್ತೆ ಇನ್ನು ಬೇರೆ ಬೇರೆ ಪ್ರಾಣಿಗಳಿಗೆ ಹರಡುವಂಥ ಕಾಯಿಲೆ, ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಹಾಗೆ ಇದು ಮಾರಣಾಂತಿಕ ರೋಗ ಕೂಡ. ಈ ಕಾಲುಬಾಯಿ ಜ್ವರ ಅಥವಾ ಗೆರಸು ರೋಗ, ಗೊರಸು ರೋಗ, ಕಾಲು ಜ್ವರ, ಬಾಯಿ ಜ್ವರ ಅಂತ ಈ ಒಂದೊಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ ರೈತರು, ಆ ಭಾಗದ ರೈತರು ಅವರಿಗೆ ಬೇಕಾದಂಥ ಆ ಹೆಸರನ್ನ ಹೇಳ್ತಾರೆ. ಜನರಲ್ ಆಗಿ ಹೇಳೋದೇನೆಂದ್ರೆ ಕಾಲು ಬಾಯಿ ಜ್ವರ ಅಂತ ಇದನ್ನ ಕರಿತೀವಿ. ಸೀಳು ಗೊರಸಿರೋ ಅಂತ ಪ್ರಾಣಿಗಳಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳುತ್ತೆ. ದನ, ಎಮ್ಮೆ, ಕುರಿ, ಮೇಕೆ, ಹಂದಿ ಇವು ಸೀಳು ಗೊರಸಿನ ಪ್ರಾಣಿಗಳಾಗಿರ್ತವೆ. ಅಕ್ಟೋಬರ್ 12 ಬುಧವಾರ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಅಕ್ಟೋಬರ್ 13 ಗುರುವಾರ. ಈ ಬದನೆ ಮತ್ತು ಕುಂಬಳ ಜಾತಿಯ ತರಕಾರಿಗಳಲ್ಲಿ ನಮಗೆ ಸಾಧಾರಣವಾಗಿ, ಏಕೆಂದರೆ ನಾವು ಒಂದಲ್ಲ ಒಂದು ರೀತಿಯ ಈ ಬದನೆ ಜಾತಿಯ ಅಂತಂದರೆ ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಟೊಮ್ಯಾಟೊ ಇರ್ಬೋದು ಅಥವಾ ಹಸಿಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಇರ್ಬೋದು. ಅದೇ ರೀತಿಗೆ ಇನ್ನು ಕುಂಬಳ ಜಾತಿಯ ತರಕಾರಿಗಳು ಅಂತಂದರೆ ಹೀರೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಮತ್ತು ಕರ್ಬೂಜ, ಈ ಎಲ್ಲ ತರಕಾರಿಗಳನ್ನು ಬೆಳೀತಾ ಇರ್ತೀವಿ. ಮತ್ತು ಇವುಗಳ ಮಾರುಕಟ್ಟೆ ಬೇಡಿಕೆ ಸತತವಾಗಿರೋದ್ರಿಂದ ನಾವು ಇವನ್ನು ಒಂದಲ್ಲ ಒಂದು ಒಂದರ ನಂತರ ಒಂದು ಇದನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. ಈ ರೀತಿ ಹಾಕೋದ್ರಿಂದ ಇದರಲ್ಲಿ ಒಂದೇ ಒಂದು ತೊಂದರೆ ಏನಪ್ಪ ಅಂದರೆ ಕೆಲವು ಜಾತಿಯ ಥ್ರಿಪ್ಸ್ಗಳು, ನುಶಿ ಮತ್ತು ಬಿಳಿ ನೊಣ ಮತ್ತು ಲೀಫ್ ಮೈನರು, ಇವು ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೂ ಬರುವಂಥವು. ಅಕ್ಟೋಬರ್ 14 ಶುಕ್ರವಾರ ಕೃಷಿಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಪ್ರಗತಿಪರ ರೈತ ಮಹಿಳೆ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ಶ್ರೀಮತಿ ಇಂದ್ರಮ್ಮ ಅವರೊಂದಿಗೆ ಸಂದರ್ಶನ. ಬೋರ್ ನೀರು, ಪಂಪ್ ಸೆಟ್ ಬೋರ್ ನೀರು ಚೆನ್ನಾಗಿ ಬಂತು. ಬಂದಾಗ್ಲಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಡಿಕೆ ಬೆಳೆಸಿದ್ದೀವಿ, ಇದು ತೆಂಗನ್ನು ಬೆಳೆಸಿದ್ದೀವಿ. ಒಂದು 120 ತೆಂಗಿನ ಮರ ಐತೆ, ಅಡಿಕೆ ಇವಾಗ 600 ಅಡಿಕೆ ಐತೆ. ಈ ವರ್ಷನೂ ಒಂದು 500 ಅಡಿಕೆ ಸಸಿ ನೆಟ್ಟಿದ್ದೀವಿ. ಯಾಕೆ ಅಂದರೆ ಅಡಿಕೆಯಿಂದ ತುಂಬ ಲಾಭ ಸಿಕ್ತು ಈಗ 2ನೇ ವರ್ಷದಿಂದ ಅಂತ ಹೇಳಿ ಅಡಿಕೆನೂ ಬೆಳೆಸಿದೀವಿ. ಅಂದರೆ ತೆಂಗಿನ ಮಧ್ಯೆ ಅಡಿಕೆ, ತೆಂಗಿನ ಮಧ್ಯೆ ಅಲ್ಲ, ತೆಂಗೆ ಬೇರೆ ಸಪ್ರೇಟು, ಅಡಿಕೆನೆ ಬೇರೆ ಸಪರೇಟ್ ಹಾಕಿದೀವಿ. ಅಡಿಕೆ ತೋಟಕ್ಕೆ ಸುತ್ತ ತೆಂಗಿನ ಮರ ಹಾಕಿದೀವಿ, ಬೇಲಿ ತರ ಮಧ್ಯದಲ್ಲಿ ಅಡಿಕೆ, ಮಧ್ಯ ಅಡಿಕೆ ಅಂದ್ರೆ ನಿಮ್ಗೆ ಬೋರಲ್ ನೀರ್ ಚೆನ್ನಾಗಿ, ಬೋರಲ್ ಚೆನ್ನಾಗಿ ನೀರ್ ಬರ್ತಾ ಇದೆ, ಬೋರಲ್ ನೀರ್ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ಮೊದಲು ಮಳೆ ಆಶ್ರಿತ, ಮಳೆ ಆಶ್ರಿತ ನೀವು ಈ ಬೆಳೆ ಎಲ್ಲ ಬೆಳೀತಾರ, ಬೋರ್ ಇರೋದ್ರಿಂದ ಇದೆಲ್ಲ. ಹೌದು ಹೌದು, ಬೋರ್ ಇರೋದ್ರಿಂದ ಇವಾಗ ಇದನ್ನೆಲ್ಲ ಬೆಳೆಯಕ್ಕೆ ಅವಕಾಶ. ಟೊಮೆಟೊ ಹಾಕ್ತಿದೀವಿ ತರಕಾರಿ. ಅಕ್ಟೋಬರ್ 15 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅವ್ನಿಗೆ ಅದ್ ಶ್ರೀಗಂಧದ ಗಿಡ ಅನ್ನೋದೇ ಗೊತ್ತಾಗಿಲ್ಲ. ಸುಬ್ಬಣ್ಣ ಏನ್ ನೆಟ್ಟನು, ಏನ್ ಬೆಳ್ದಾನಸ್ತ್ರ ಕಣ್ಣ. ಒಬ್ಬ ರೈತ ಆಗಿ ಯಾವ್ದೋ ಗಿಡ ಇಳಿಸು ಅಂತ ಸುಬ್ಬಣ್ಣ ಇಳಿಸ್ಬಿಟ್ಟು ಮರ ಆಗ್ಬಿಟ್ಟದೆ ತುಂಬಂದಾನೆ. ಸುಮ್ನಿರು ರೈತ ಆದವನ್ಗೆ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ಬೇಕು. ಈಗ ಸುಮ್ ಕೂತ್ಕ ನೀನು ಕಮಲಕ್ಕ, ಮೊನ್ನೆ ಶ್ರೀಗಂಧದ ವಿಷಯ ಮಾತಾಡ್ತಾ ಇದ್ರೆ ನನಗೆ ಇವಂದೇ ನೆನಪು. ಯಾಕಂದ್ರೆ ರಾಜಣ್ಣ ಶ್ರೀ